ನಮಸ್ಕಾರ ಕಮಲಮ್ಮ, ತಿಂಡಿ ಗಿಂಡಿ ಎಲ್ಲಾನು ಅವರೇ ನೋಡ್ಕೊಳ್ಳೋದು, ಅವರಿಗೆ ಅದನ್ನ ಕೇಳಿದ್ರ ಆದ್ರೂ ನನ್ ಧರ್ಮಕ್ಕಪ್ಪ ಅದ್ ಹೇಳ್ಕೊಬೇಕು, ಕೇಳಿದ್ರ ಬಿಡ್ಲಿ ಅದೆಲ್ಲ ಇಲ್ಲ, ಅದು ಇಂಡೈರೆಕ್ಟ್ ಆಗಿ ಕಮಲಕ್ಕಂಗ ನೆನ್ಪ್ ಮಾಡ್ತಾರದು ತಿಂಡಿ ಮಾಡುವಂತ. ಹೊಸೂರ್ ಬಂದ್ಮೇಲೆ ಮಾಡದ್ ಬಿಡುವ, ಮಾಡ್ಕೊಡಲ್ಲ ಅವಳು ಅಂದ್ರೆ ನನ್ ಬೇಜಾರಾಗಿ ಕುಂತೀವ್ನಲ್ಲ ಅದಕ್ಕೆ ಮಾಡ್ತೀನೋ ಇಲ್ವ. ಪ್ರಾರಂಭದಲ್ಲಿ ಹಿಂಗೆ ಅನ್ನೋದು ಏನು, ನನಗೆ ಇಷ್ಟವೇ ಇಲ್ಲ ಬಂದಿರೋರ್ ಮಾಡ್ಕೊಡ್ಲಿ ಕಮಲ ಬಂದ್ಬಿಟ್ಟು, ಎರಡಕ್ಕಿಂತ ಮೊದಲು ತಿನ್ನದೇ ಇವ. ಈಗ ಈಗ ನಡಿಯಪ್ಪ, ಈಗ ಬಂದವರೇ ಅತಿಥಿಗಳು, ಅವ್ರು ಏನ್ ಅನ್ಕೋಬೇಕು. ನಮ್ಮ ಊರ್ನಾಗೆ ಈಗ ವಿಶ್ವ ಯೋಗ ದಿನ ಬಂತಲ್ಲ 21ನೇ ತಾರೀಕು, ಒಂದ್ ಕಾರ್ಯಕ್ರಮ ಮಡಿಕೊಂಡವ್ರೆ, ಅದಕ್ಕೆ ಇವರನ್ನ ಸಂಪರ್ಕಿಸವ್ರೆ ಮುದ್ದೇಗೌಡರು. ಹೆಂಗೆ ಅಂದ್ರೆ ಇವರು ಅರ್ಥಶಾಸ್ತ್ರ ವಿಷಯದಲ್ಲಿ ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸರಿ ಸರಿ. ಈಗ ಇವರು ಚಟುವಟಿಕೆಗಳು ಏನಪ್ಪ ಅಂದ್ರೆ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮಗಳು ಕಾಲೇಜಲ್ಲಿ, ಈ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳವರು ಅವರ ಸಿಬ್ಬಂದಿಗೋಸ್ಕರ ನಡೆಸ್ತಾರೆ ಶಿಬಿರಗಳು, ಅಲ್ಲಿಗೆ ಹೋಗಿ ಶಿಬಿರ ನಡೆಸ್ಕೊಡೋದು. ಇವರು ಅವ್ರಿಗೆ ಹೇಳ್ಕೊಡ್ತಾರೆ. ಮತ್ತೆ ಈಗ ಯೋಗದ ಮಹತ್ವ ಕುರಿತ ಹಾಗೆ ವಿದ್ಯಾರ್ಥಿಗಳಿಗೆ, ಯುವ ಜನತೆಗೆ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಸಾಕಷ್ಟು ನಡೆಸವ್ರೆ. ನಮ್ಮೂರ್ನಾಗೂ 21ನೇ ತಾರೀಕು ಇವರೇ ಈಗ ನಾಯಕತ್ವದಲ್ಲೇ ಕಾರ್ಯಕ್ರಮ ನಡೀತಾ ಐತೆ. ಇಲ್ಲೂ ಅವರೇ ಕ್ಯಾಂಡಿಡೇಟ್ಗಳು ಅಂತ ಬಂದ್ರೆ ಬಂದಾಗಿನಿಂದ ನೋಡ್ತಾ ಇವ್ನಿ ಬರೀ ತಿಂಡಿ ತೀರ್ತ ತಿಂಡಿ. ನಮ್ಗೆ ಇನ್ನು ಹೊಸಿ ದೂರ ಅದೆ ಅಂದ್ಬಿಟ್ಟು ಸುಮ್ನಿದ್ದೀವಿ ನಾವು. ಇನ್ನೆಲ್ಲ ಇನ್ ಮೂರೇ ದಿನ, ಇವತ್ತಾಗ್ಲೇ ಎಷ್ಟ್ ಅನ್ಕೊಂಡಿದ್ಯಾ? ಅಲ್ಲಕ್ಕವ ಇರ್ಲಿ ಇರ್ಲಿ, ಮೂರ್ ದಿನ ಆದ್ರೂ ಹೊಸಿ ದೂರವೇ ಅಲ್ವಾ, ಇರ್ಲಿ. ಈಗ ದಿವಸ ಮಾಡ್ತೀವಿ ನಾವು. ಈಗ ಇವ್ರ ಪರಿಚಯ ನಾನ್ ಮಾಡ್ದೆ, ಈಗ ಹೇಳಿ ಈಗ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ನಮ್ಮೂರು, ಏನೆಲ್ಲ ಯಾವ ತರ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ? ಈಗ ನಿಮ್ಮೂರ ಬಗ್ಗೆ ಈಗ ಕಣ್ಣಾಡಿಸಿ ಭಾಳ ಖುಷಿ ಆಯ್ತಾ ಇದೆ ನಿಮ್ಮ ಪರಿಸರ ನೋಡಲಿಕ್ಕೆ. ಆದರೆ ಏನು 21ಕ್ಕೆ ವಿಶ್ವ ಯೋಗ ದಿನ ಇದೆ, ಇದರಿಂದ ಇಡೀ ವಿಶ್ವದ ಅನೇಕ ರಾಷ್ಟ್ರಗಳವತ್ತು ಈ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಹಾಗೆ ನಿಮ್ಮ ಗ್ರಾಮದಲ್ಲೂ ಕೂಡ, ಈ ಹಳ್ಳಿಯಲ್ಲೂ ಕೂಡ ನಮ್ಮ ರೈತ ಬಂಧುಗಳಿಗೆ ಇವತ್ತು ಯೋಗ ಭಾಳ ತೀರಾ ಅವಶ್ಯಕತೆ ಆಗ್ಬಿಟ್ಟಿದೆ. ಕಾರಣ ಹೇಳ್ತೀನಿ ನಾನು. ಹಿಂದೆ ಈ ಮಧುಮೇಹ, ಏನು ಶುಗರ್ ಕಂಪ್ಲೇಂಟ್ ಅಂತೀವಿ, ಮತ್ತು ಬಿ ಪಿ ಇತರೆ ಕಾಯಿಲೆಗಳನ್ನ ಶ್ರೀಮಂತ ಕಾಯಿಲೆ ಅಂತೀರು. ಇವತ್ತು ಆ ರೀತಿ ಇಲ್ಲ. ಇವತ್ತು ಹಳ್ಳಿ ಹಳ್ಳಿ ಕೂಡ ನಮ್ಮ ರೈತ ಬಂಧುಗಳಲ್ಲೂ ಕೂಡ ಅನೇಕ ಜನಕ್ಕೆ ಇದು ಭಾಳ ಬಾಧೆ ಕೊಡ್ತಾ ಇದೆ, ಈ ಮಧುಮೇಹ ಅಥವಾ ಶುಗರ್ ಕಂಪ್ಲೇಂಟ್ ಅನ್ನುವಂಥದ್ದು. ಈ ಒಂದು ಯೋಗ ಮತ್ತು ಪ್ರಾಣಾಯಾಮ ಧ್ಯಾನ ಕಲಿಸ್ಕೊಟ್ಬಿಟ್ರೆ ನಮ್ಮ ರೈತರಿಗೆ ಅವರು ಏನು ಆರೋಗ್ಯವಂತರಾಗ್ತಾರೆ, ರೋಗವರ್ಧಕ ಶಕ್ತಿ ಜಾಸ್ತಿ ಆಗತ್ತೆ, ಜೊತೆಗೆ ದುಡ್ಡನ್ನು ಕೂಡ ಗಳಿಸ್ಬೋದು ಈ ಯೋಗದಿಂದ. ಕಮಲವ್ವ, ಯೋಗ ಮಾಡಿದ್ರೆ ಆರೋಗ್ಯ ಸಿಗ್ತದೆ ಅಂತ ಕೇಳಿದ್ವಿ, ದುಡ್ಡು ಸಿಕ್ಕದಂತೆ ಕಲ್ತ್ಕೊಬಿಡಂಗಾರೆ. ಸುಬ್ಬಣ್ಣ ಹೇಳಲಿಲ್ವಾ ಅವರು ಆರ್ಥಿಕ ತಜ್ಞರು ಅಂತ? ದುಡ್ಡು ಕೊಟ್ಟಾರ ಅಂದ್ರೆ ಏನ ಮತ್ತೆ, ದುಡ್ಡು ಕಸನ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡವ್ರು ಅವರು. ಕೊಟ್ಟಾರಪ್ಪ, ದುಡ್ಡು ಕೊಡೋದಿಲ್ಲ, ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡವ್ರು ವಿಷಯ ತಿಳಿಸ್ತಾರೆ. ಹೇಳಿ ಬಿಡಪ್ಪ, ಹೇಳಿ ಮತ್ತೆ ಕೊಡ್ರ. ಈಗ ಏನು ಯೋಗ ಪ್ರಾಣಾಯಾಮ ಕಲ್ಸ್ಕೊಂಡ್ಬಿಟ್ರೆ ನಮ್ಮ ರೈತಾಪಿ ಜನ ಅವರಿಗೆ ಬಳಿಗೆ ಸಂಕಲ್ಪವರೆಗೂ ಅವರ ಕಾಯಕನೇ ಸಾಕಷ್ಟು ಚಟುವಟಿಕೆಯಿಂದ ಇರ್ತಾರೆ. ಅದೇ ಒಂದು ಯೋಗ, ಅದೇ ಒಂದು ಯೋಗನೇ. ಅವ್ರು ಏನು ಬೆಳಗಿನ ಸಾಯಂಕಾಲವರೆಗೆ ಜಮೀನಲ್ಲಿ ದುಡಿತಾರೆ, ಅದೇ ಒಂದು ಯೋಗ. ಯೋಗದ ಆಸನಗಳು ಅಲ್ಲೇ ಬರ್ತವೆ. ಆದರೂ ಕೂಡ ಈ ಸಕ್ಕರೆ ಕಾಯಿಲೆ ಬಾಧಿಸ್ತಾ ಇದೆಯಲ್ಲ, ಸುಮಾರು ಮಂದಿ ನಾನು ನೋಡ್ತಾ ಇರ್ತೀನಿ, ಅವ್ರಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ನನಗೆ ಮನಸ್ಸು ಬಂತು. ಈಗ ರೈತರಿಗೂ ಸಕ್ಕರೆ ಕಾಯಿಲೆ ಇದೆ ಕೊಡ್ರೆ, ನಮ್ಮೂರ್ಲಿಲ್ಲ ಯಾರಿಗೂ ಹೇಳ್ಕೊಳಕಿಲ್ವಾ, ಒಳಗಡೆ ಇರ್ತದೆ ಅದ್ ನೋಡಿದಾಗ ನನಗೆ ನೋವು ಅನ್ನಿಸ್ತು. ನನಗೆ ಏನು ಸಕ್ಕರೆ ಕಾಯಿಲೆಯಿಂದ ಬಳಲ್ತವ್ರೆ, ಈಗ ಡಾಕ್ಟರ್ ತ ಹೋಗ್ಬೇಕು ಅಂದ್ರೆ ತೋರಿಸ್ಬೇಕು ಅಂತಂದ್ರೆ ಕನ್ಸಲ್ಟೇಷನ್ ಫೀಸ್ ಅಂತ 100-200 ಕೊಡ್ಬೇಕು ಅವರು. ಜೊತೆಗೆ ಒಂದು ತಿಂಗಳಿಗೆ ಕನಿಷ್ಠ 500-600 ರೂಪಾಯಿನ ಮಾತ್ರೆಗಳು ತಿನ್ಬೇಕಾಗತ್ತೆ. ದಿನ ತಿನ್ಬೇಕು ಅದಕ್ಕೆ. ಊಟಕ್ ಮೊದ್ಲೇ ಕೊಡ್ತಾರೆ ಡಾಕ್ಟ್ರು, ಊಟಕ್ ಮೊದ್ಲೇ ತಿನ್ನೋ ಕೆಲವೇ, ಊಟ ಆದ್ಮೇಲೆ ತಿನ್ನೋ ಕೆಲವೇ. ಎಲ್ಲೋ ನಿನ್ಗೂ ಇರ್ಬೇಕು ಅದಕ್ಕೆ ಇಷ್ಟ ಚೆನ್ನಾಗಿ ಹೇಳ್ತಾ ಇದ್ದೆ. ನಮ್ಮ ಅಣ್ಣನಿಗೆ ಇತ್ತುಕೊಂಡು ಸುಮ್ ಕೂತ್ಕೋ, ಹೇಳಿ ಮುಂದೆ ಕೊಡ. ಹಾಗಾಗಿ ನಾನು ಏನಾರು ಈ ನಮ್ಮ ರೈತ ಬಂಧುಗಳಿಗೆ ಈ ರೀತಿಯಾಗಿ ಅವ್ರಿಗೆ ಸೇವೆ ಮಾಡ್ಬೇಕಲ್ಲ ಅಂತ ನನ್ನ ಮನ್ಸಿಗೆ ಬಂತು. ಹಾಗಾಗಿ ಹಳ್ಳಿ ಹಳ್ಳಿನಲ್ಲೂ ಕೂಡ ಅನೇಕ ಸಂಘ ಸಂಸ್ಥೆಗಳ ಮೂಲಕ ನಮ್ಮ ಈ ಯುವಕರಿಗೆ ವಯಸ್ಸು, ಹಾಗಾಗಿ ನಾನು ಏನಾರು ಈ ನಮ್ಮ ರೈತ ಬಂಧುಗಳಿಗೆ ಈ ರೀತಿಯಾಗಿ ಅವ್ರಿಗೆ ಸೇವೆ ಮಾಡ್ಬೇಕಲ್ಲ ಅಂತ ನನ್ನ ಮನ್ಸಿಗೆ ಬಂತು. ಹಾಗಾಗಿ ಹಳ್ಳಿ ಹಳ್ಳಿನಲ್ಲೂ ಕೂಡ ಅನೇಕ ಸಂಘ ಸಂಸ್ಥೆಗಳ ಮೂಲಕ ನಮ್ಮ ಈ ಯುವಕರಿಗೆ, ವಯಸ್ಸಾಗಿರೋರಿಗೆ, ಎಲ್ಲ ವಯೋಮಾನದವರು ಕೂಡ ಈ ಒಂದು ಯೋಗ ಪ್ರಾಣಾಯಾಮ ಮತ್ತು ಧ್ಯಾನದ ಶಿಬಿರಗಳನ್ನು ಹಮ್ಮಿಕೊಂಡು ಬಂದೆ. ಹಾಗಾಗಿ ಏನಾಯಿತು ಅಂದರೆ ಶಿಬಿರಕ್ಕಿಂತ ಮುಂಚೆ ಏನು ಪರೀಕ್ಷೆ ಮಾಡ್ಕೊಂಡ್ಬಂದಿದ್ರು, ಆನಂತರ ಹೋಗಿ ಒಂದು 2-3 ತಿಂಗಳು ನನ್ನ ಮಾರ್ಗದರ್ಶನದಲ್ಲಿ ಏನು ಯೋಗ ಮತ್ತು ಪ್ರಾಣಾಯಾಮ ಧ್ಯಾನವನ್ನು ಅಳವಡಿಸ್ಕೊಂಡು ನಿರಂತರವಾಗಿ ಕಟ್ಟುನಿಟ್ಟಾಗಿ ಮಾಡ್ಕೊಂಡ್ಬಂದ್ರಲ್ಲ, ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು, ಖುಷಿಯಾಗೋಯ್ತು. ಯಾಕೆ ಮುದೇಗೌಡ್ರೆ? ಕಾರಣ ಅಂದರೆ 250-300 ಹೋಗಿದ್ದಂತಹ ಸಕ್ಕರೆ ಕಾಯಿಲೆಯ ಶುಗರ್ ಲೆವೆಲ್ಲು 150-140 ಬಂತು. ಕಮಲವ ಏನವ ಏಕ್ತಮು 100-120 ಇಳಿದೋಗ್ಬಿಟ್ಟದಲ್ಲ ಯೋಗಕ್ಕೆ ಅಷ್ಟೊಂದು ಇದ್ದ ಶಕ್ತಿ. ಈಗ ಬರೀ ಯೋಗ ಅಲ್ಲ, ಹೊಸ ಹೇಳ್ತಾರೆ ಕೇಳೋ ಪಥ್ಯ. ಯೋಗ ಒಂದು ವಿಜ್ಞಾನ ಅದು. ನಾವು ಏನ್ ನಮ್ಮ ಪತಂಜಲಿ ಋಷಿ ಮುನಿಗಳು ನಮ್ಮ ಯೋಗ ಏನ್ ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ನಮ್ಗೆ ಸಾಲದಿಲ್ಲ. ಹಾಗಾಗಿ ಈಗ ನೋಡಿ, ಈಗ 21ನೇ ತಾರೀಕು ವಿಶ್ವ ಯೋಗ ದಿನ ಅಂತ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಆಚರಿಸ್ತಾ ಇದ್ದಾರೆ. ಅವತ್ತೇ ಯಾಕೆ ಹಮ್ಮಿಕೊಂಡು ಅಂತಂದ್ರೆ, ಜೂನ್ 21ನೇ ತಾರೀಕು ಹಗಲು ಜಾಸ್ತಿ ರಾತ್ರಿ ಕಮ್ಮಿ. ಅವತ್ತು ರಾಜಣ್ಣ ಗಮನಿಸಿದ್ಯಪ್ಪ ಕಣಪ್ಪ? ಹಾಗಾಗಿ ಅದನ್ನೇ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಪ್ರಪಂಚದ ಅನೇಕ ರಾಷ್ಟ್ರಗಳು ಈ ಯೋಗ ದಿನವನ್ನು ಅವತ್ತು ಆಚರಿಸ್ತಾ ಇದ್ದಾರೆ. ಆ ದಿಶೆಯಿಂದ ನಮ್ಮ ದೇಶಕ್ಕೂ ಕೂಡ ಒಂದು ಗೌರವ ಸ್ಥಾನ ಸಿಕ್ತು. ನಮ್ಮ ಭಾರತಕ್ಕೆ ಆ ಯೋಗದಿಂದಾಗಿ ನಮಗೆ ಒಂದು ಗೌರವ ಸ್ಥಾನ ಸಿಕ್ಕಿತ್ತು. ನಿಜ ನಿಜ. ಬೆಳಗಿನ ಜಾವ 5 ಗಂಟೆ ಇದೆಯಲ್ಲ, 5-6 ಅಂತೀನಿ ಬೆಳಗಿನ ಜಾವ ಇದೆಯಲ್ಲ, ಅದು ಬಹಳ ಒಳ್ಳೆ ಪ್ರಶಸ್ತವಾದಂತಹ ಕಾಲ. ಯಾವುದು ಇದಕ್ಕೆ ಯೋಗ ಮಾಡಕ್ಕೆ, ಯೋಗ ಮಾಡಕ್ಕೆ ಪ್ರಾಣಾಯಾಮ ಅದೆಲ್ಲ ಮಾಡಿ, ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ರಲ್ಲ. ಈ ಯೋಗ ಪ್ರಾಣಾಯಾಮ ಅಂತ ಹೇಳ್ತೀವಲ್ಲ, ಸೂರ್ಯ ನಮಸ್ಕಾರಕ್ಕೆ ಬಹಳ ಮಹತ್ವ ಇದೆ. ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಯೋಗಾಸನ ಮತ್ತು ಪ್ರಾಣಾಯಾಮ ಎರಡೂ ಬರ್ತವೆ ಅದರೊಳಗೆ. ನಿಜ ನಿಜ, ಎರಡೂ ಬರ್ತವೆ. ಜೊತೆಗೆ ಸೂರ್ಯ ಇದನ್ನೆಲ್ಲ ಸೂರ್ಯ ನಮಸ್ಕಾರ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ. ನಾವು ಶ್ರದ್ಧಾ ಭಕ್ತಿಯಿಂದ ಸೂರ್ಯ ನಮಸ್ಕಾರ ಮಾಡಿದ್ರೆ ಸೂರ್ಯಿಂದ ಆರೋಗ್ಯ ವರ್ಧನೆ ಆಗುತ್ತೆ ನಮಗೆ. ಕಿರಣಗಳೆಲ್ಲ ಬಿಡ್ತದಲ್ವ ಮೈ ಮೇಲೆ ಅಲ್ವಾ, ಆ ಕಿರಣಗಳಿಂದ ನಮ್ಗೆ ವಿಟಮಿನ್ ಡಿ ಸಿಗತ್ತೆ. ನಿಜನ ಹೇಳದ್ನೆ, ನಿಜ ಆಯ್ತಲ್ವಾ. ಹಾಗಾಗಿ ಏನಾಗಿದೆ ಅಂದ್ರೆ, ಸೂರ್ಯ ನಮಸ್ಕಾರ ಇದೆಯಲ್ಲ, ಈ ಏನೇ ಯೋಗಾಸನಗಳು ವಿವಿಧ ಅನೇಕ ಸಾವಿರಾರು ಆಸನಗಳಿವೆ, ಬಹುತೇಕ ಆಸನಗಳು ನಮ್ಮ ಸೂರ್ಯ ನಮಸ್ಕಾರದಲ್ಲೇ ಬರ್ತವೆ. ಇಷ್ಟೇ ಆಸನಗಳು ಕಲಿತು ಕೂಡ ಸೂರ್ಯ ನಮಸ್ಕಾರ ಕಲ್ತಿಲ್ಲ ಅಂದ್ರೆ ಅದು ಪರಿಪೂರ್ಣ ಆಗಲ್ಲ. ಸೂರ್ಯ ನಮಸ್ಕಾರ ಮಾಡ್ಯವ ಕಣ್ಣ, ಒಂದ್ ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳು ಬರ್ತವೆ. ನೀನು ಅಂತ ಕಡಿ ಹಚ್ಚುತ್ತಿದ್ದೆ ಅಷ್ಟೇ, ನೀನು ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡು ಸುಮ್ನಿರಣ ಕೈ ಮುಕ್ಕಂಡು ನಿಂತಿರೋದು ನಾನು. ಮುದ್ದೆಗೌಡ್ರೆ ಇವನು ಸುಧಾರಿಸಲ್ಲ, ಇವನು ಏನ್ ಹೇಳ್ತಾ ಇದ್ರು ನೋಡಿ, ತಿಳ್ಕೊಂಡೇನವ ಕೇಳದೇನವ ಅವ್ರಿಗೂ ಕೂಡ ಈಗ ಗೊತ್ತಾಗಿದೆ. ಇವನ ಈಗ ಅದೇನೋ ಶಿಬಿರ ಅಂತ ನೀವು ಕರ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಕರ್ಕೊಂಡು ಹೋಗಿ 4 ದಿನ ಸೇರಿಸ್ಕೊಂಡು ಪರೀಕ್ಷೆ ಏನೋ ಕೊಡ್ತೀರಂತಲ್ಲ, ಅದು ವಸಿ ಹೇಳಿ ಅದ್ ಹೆಂಗ್ ಮಾಡ್ತೀರಿ ಅಂತ. ಮೂಳೆ ಮುರಿತೇವೆ, ಅಯ್ಯೋ ಶಿವ ಶಿವ, ಅದು ಅದು ಮೂಳೆ ಮುರಿತೇವೆ ಅಂದ್ರೆ ಹೇಗೆ ಅಂತಂದ್ರೆ ನಮ್ಮ ಪ್ರಯೋಜನಕ್ಕೆ ಅಲ್ಲ, ಮುರಿದೋದ್ರ ಮೇಲೆ ಮುರಿದ್ರೆ ಆಸನಗಳು ಮೊದ್ಮೊದ್ರ ಕಷ್ಟ ಆಯ್ತಕವಾದ ಮುದ್ದೆಗೌಡ್ರೆ. ಈಗ ಒಂದೇ ಕ್ರಮ ಇಟ್ಕೊಂಡಿದಿರಲ್ಲ, ಅದೇನು ಹೊಸ ಇವನ್ ಹೇಳಿ, ಹೊಸ ಹೊಸ ಕೇಳ್ಕ. ಆಯ್ತು ಹೇಳಿ ಮುದ್ದೆಗೌಡ್ರೆ. ಈಗ ಯೋಗ ಇದೆಯಲ್ಲ ನಮ್ಮ ಶಿಬಿರದಲ್ಲಿ, ಮೊದಲನೇ 1 ಗಂಟೆ ಇದೆಯಲ್ಲ, ಮೊದಲನೇ ದಿವಸ ನಾವು ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಯೋಗಾಸನ ಮಾಡಕ್ ಹೋಗೋದಿಲ್ಲ, ಅಲ್ಲಿ ಮೊದಲು ಥಿಯರಿ ಕ್ಲಾಸ್ ಮಾಡ್ತೀವಿ. ಅವ್ರಿಗೆ ಹೇಳೋದು ಅಂತ ಯೋಗದ ಬಗ್ಗೆ, ಆ ಯೋಗದ ಮಹತ್ವದ ಬಗ್ಗೆ, ಯೋಗ ಪ್ರಾಣಾಯಾಮ ಧ್ಯಾನದ ಮಹತ್ವದ ಬಗ್ಗೆ ಮೊದಲನೇ ದಿವಸ ಪೂರ್ಣ ತಿಳಿಸ್ಕೊಡ್ತೀವಿ. ಸರಿ ಸರಿ. ಮತ್ತೆ ಯೋಗ ಹೇಗೆ ನಮ್ಮ ಪ್ರಕೃತಿ ಜೊತೆ ಜೋಡಣೆಯಾಗಿದೆ, ಈ ನಮ್ಮ ಯೋಗ ಮತ್ತು ಪ್ರಾಣಾಯಾಮ ಇದೆಯಲ್ಲ, ಆ ಪ್ರಕೃತಿಯ ಏನು ಗಿಡ ಮರಗಳು ಏನಿವೆ ಅವೇನ್ ಮಾಡ್ತವೆ, ನಮಗೆ ಬೇಕಾಗದಂತಹ ಪ್ರಾಣವಾಯು ನಮಗೆ ಕೊಡ್ತವೆ ಅಲ್ವೇ, ಆಮ್ಲಜನಕ ಪ್ರಾಣವಾಯುವನ್ನ ನಮಗೆ ಕೊಡ್ತವೆ. ನಿಜ ನಿಜ. ಆ ಪ್ರಾಣವಾಯು ಆಮ್ಲಜನಕವನ್ನು ನಾವು ತಗೊಂಡು ನಮಗೆ ಬೇಡವಾದಂತಹ ಇಂಗಾಲದ ಡೈ ಆಕ್ಸೈಡ್ನ ಹೊರಗಡೆ ಬಿಡ್ತೀವಿ. ಅದನ್ನ ನಾವು ತಗೊತವೆ, ಅದನ್ನ ಭಗವಂತನ ಸೃಷ್ಟಿ, ಭಗವಂತನ ಸೃಷ್ಟಿಯಾಗಿದೆ. ಹೆಂಗದಯ್ಯಾ ರಾಜಣ್ಣ ಇದೇಕ ನೋಡ್ತಾವ್ನೆ ಕೇಳಪ್ಪ ಕೇಳಿಸ್ಕೊತಾವ್ನೆ ರಾಜಣ್ಣ ಮೈ ಮರ್ತೋಗಿದೀಯ ಅದ್ಯಾಕೆ ಮೈ ಮರ್ತೋಗ್ಲಿ ಕಮಲಕ್ಕ ಯೋಗಾಸನ ಮಾಡ್ತೀನಿ ಅಂತಂದ್ರೆ ಎಲ್ ಮಾಡಿಯ ಗಂದ್ ಕಡಿ ಹಚ್ತಿಯ ನೀನು ಸೂರ್ಯ ಹಿಂಗ ಅಷ್ಟೇ ನೋಡಿರೋದು ಹೇಳ್ತಿ ಅದಕ್ಕೆ ನಾನು ಸುಮ್ನೆ ಮಾತಾಡದ ಕೇಳಿಸ್ಕೊತಾವ್ನಿ ಈಗ ನಾನಾಗ್ಲೇ ಹೇಳಿದ್ರೆ ಸೂರ್ಯ ನಮಸ್ಕಾರ ಇದೆಯಲ್ಲ ಬಹಳ ಹೆಚ್ಚು ಮಹತ್ವ ಇದೆ ಇದರಲ್ಲಿ ಸರಿ ಸರಿ ಏನು ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಇದೆಯಲ್ಲ ಅದ್ರ ಸೂರ್ಯ ನಮಸ್ಕಾರಕ್ಕೆ ಸುಮ್ನೆ ಮಾತಾಡದ ಕೇಳಿಸ್ಕೊತಾವ್ನಿ ಈಗ ನಾನಾಗ್ಲೇ ಹೇಳಿದ್ರೆ ಸೂರ್ಯ ನಮಸ್ಕಾರ ಇದೆಯಲ್ಲ ಬಹಳ ಹೆಚ್ಚು ಮಹತ್ವ ಇದೆ ಇದರಲ್ಲಿ ಸರಿ ಸರಿ ಏನು ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಇದೆಯಲ್ಲ ಅದ್ರ ಸೂರ್ಯ ನಮಸ್ಕಾರಕ್ಕೆ ಹೆಚ್ಚು ಮಹತ್ವ ಮಹತ್ವ ಮಹತ್ವ ಅಲ್ಲಿ ಸೂರ್ಯ ನಮಸ್ಕಾರ ಕಲ್ತಿಲ್ಲ ಅಂದ್ರೆ ಅಲ್ಲಿ ಪರಿಪೂರ್ಣ ಆಗದೇ ಇಲ್ಲ ಅಲ್ಲಿ ನಿಜ ಸೂರ್ಯನ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ಸಾಕಷ್ಟು ಇದೆ ನಾವು ಸೂರ್ಯ ನಮಗೆ ಸಮಯ ಪಾಲನೆಗೂ ಅವನೇ ನಮಗೆ ಬೆಳಗಿನ ಜಾವ ನಾವು ಮಲಗಿರೋ ಅವನ ನಮ್ಮ ಮಲಗಿಸ್ ಬಿಡೋದಿಲ್ಲ ಗೊತ್ತಾಗ್ಬಿಡ್ತದೆ ತಕ್ಷಣ ಹಾಗಾಗಿ ಒಂದು ಸಮಯ ಪಾಲನೆ ಎರಡು ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಬೇಕಾಗದಂತ ವಿಟಮಿನ್ ಡಿ ಇದೆಯಲ್ಲ ಆ ವಿಟಮಿನ್ ಡಿ ಇಂದ ನಮಗೆ ಸಾಕಷ್ಟು ಈ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ ನಿಜ ನಿಜ ಜೊತೆಗೆ ಅಲ್ಲಿ ಏನಾಗತ್ತೆ ಅಂತಂದ್ರೆ ಆ ಸೂರ್ಯನ ಬೆಳಕು ಮತ್ತು ಉಷ್ಣತೆ ಇದೆಯಲ್ಲ ಶಾಖ ಇದೆಯಲ್ಲ ಜಳ ಜಳ ಅಂತ ಅದಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಆ ಸೂರ್ಯನ ಕಿರಣಗಳಿಂದ ನಮ್ಮ ಗಿಡ ಮರಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಆಹಾರ ಉತ್ಪಾದನೆ ಮಾಡ್ತವೆ ನಿಜ ಆಹಾರವನ್ನ ನಾವು ಬೆಳೆಸ್ತೀವಿ ಸೂರ್ಯ ಪ್ರತ್ಯಕ್ಷ ದೇವತಾ ಅಂತೀವಿ ನಾವು ನೇರವಾಗಿ ಸೂರ್ಯ ದೇವ ಪ್ರತ್ಯಕ್ಷವಾಗಿ ಕಾಣುವಂತ ದೇವ ಏನವಾ ಈಗ ನೀವು ಗ್ರಾಮೀಣ ಪ್ರದೇಶದವರನ್ನೇ ಬೆಳತ್ತೂರು ನಿಮ್ಮೂರು ಈಗಲೂ ಏನಾದ್ರು ಊರ್ ಕಡೆ ಹೋದ್ರೆ ನಿಮ್ಗೆ ಏನೆಲ್ಲ ನೆನಪಾಗದ ಜೊತೆಗೆ ಒಳ್ಳೆ ಚೆನ್ನಾಗಿ ಹಾಡು ಹೇಳ್ತೀರಂತಲ್ಲ ಒಂದು ಹಾಡು ಹೇಳಿ ಈಗ ಕಾಲೇಜ್ನಲ್ಲಿ ಸೇವೆಗೆ ಸೇರಿದ್ದರಿಂದ ರಿಟೈರ್ಡ್ ಆಗೋರು ಕೂಡ ಕಲ್ಚರಲ್ ಸೆಕ್ರೆಟರಿ ಸಾಂಸ್ಕೃತಿಕ ಕಾರ್ಯದರ್ಶಿ ಅಂತ ಹೊಂದಿರ್ತದೆ ಬಟ್ ಎಲ್ಲಾ ವಿಭಾಗದಲ್ಲೂ ನಿರ್ವಹಿಸಿದ್ದೀನಿ ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಕಲ್ಚರಲ್ ಸೆಕ್ರೆಟರಿ ಟೂರ್ ಸೆಕ್ರೆಟರಿ ಎಲ್ಲವೂ ಕೂಡ ಬಹಳ ಉನ್ನತ ಮಟ್ಟಿಗೆ ರಾಜ್ಯ ಮಟ್ಟಿಗೆ ತಗೊಂಡು ಹೋಗಿದ್ದೀನಿ ಮಕ್ಕಳು ನೆನ್ಕೋತಾರೆ ಅಷ್ಟು ತೃಪ್ತಿ ಇದೆ ನಮಗೆ ಅಂದ್ರೆ ನೀವು ಆಡ್ತೀರಿ ಮತ್ತೆ ಹಾಡ್ತೀರಿ ಆಡಿಸ್ತೀವಿ ಮಕ್ಕಳಿಗೂ ಆಡಿಸ್ತೀವಿ ಕ್ರೀಡೆ ಮತ್ತು ಹಾಡೋದಕ್ಕೋ ಕಲ್ಚರಲ್ ಅದೇನಪ್ಪ ಸಾಂಸ್ಕೃತಿಕ ನಮ್ಮೂರ್ ಸ್ಕೂಲ್ ಸ್ಕೂಲ್ ಡೇ ನಲ್ಲಿ ನಮ್ ಸ್ಕೂಲಲ್ಲಿ ಮಾಡಕ್ಕಿಲ್ವಾ ಮಕ್ಳ ಕೈಲಿ ಮಾಡ್ತೀವಿ ವಾರ್ಷಿಕೋತ್ಸವ ಅಂತ ಮಾಡಲಿಲ್ವಯ್ಯ ಅದು ಹೇಳ್ತಿರೋದು ಇವರು ಸಾಹೇಬ ಅದಕ್ಕೆ ಅವನ್ನ ಹಾಡೇಳಿ ಅಂತಿರೋದು ಈಗ ನನ್ನ ಮೊದಲಿಗೆ ಜನಪದ ಗೀತೆನೆ ಆಡೋಣ ಯಾಕಂದ್ರೆ ಕನ್ನಡ ನಾಣ್ಣುಡಿ ಇದೆ ಜನವಾಣಿ ಬೇರು ಕವಿವಾಣಿ ಹೂ ಅಂತ ಆ ಜನಪದ ಸಾಹಿತ್ಯ ಮೂಲ ನಮ್ಗೆ ಅದು ಬೇರು ಬೇರು ಪೂರ್ವಜರು ತಾಯಿ ಬೇರು ತಾಯಿ ಬೇರು ಅವರು ಏನು ಹಿಂದೆ ಅಕ್ಷರ ಜ್ಞಾನ ಇಲ್ದಿರೂ ಕೂಡ ಅಷ್ಟೊಂದು ಚೆನ್ನಾಗಿ ಹಾಡರು ಜನಪದ ಸಂಪತ್ತನ್ನು ಬೆಳೆಸೋರು ಈ ಲಾಲಿ ಹಾಡು ರಾಗಿ ಬೀಸೋ ಪದ ಶೋಭನೆ ಪದ ಶೋಭನೆ ಪದ ಕೋಲಾಟದ ಪದ ಅವೆಲ್ಲ ಎಲ್ಲಿ ಬರೆದಿದ್ದರು ಇಲ್ಲ ಅವರೇ ಕಲ್ತ್ಕೊಂಡವ್ರೆ ಅವ್ರು ಅವ್ರಿಗೆ ಅಕ್ಷರ ಜ್ಞಾನವೇ ಇಲ್ವಲ್ಲ ನಿಜ ನಿಜ ಅವರೇ ಕಲ್ತ್ಕೊಂಡು ಆಡಿರುವಂತವ್ ಹಾಗಾಗಿ ನಾನು ಈ ಜನಪದ ಗೀಚೆನೆ ಒಂದು ಆಡ್ಬಿಡೋಣ ಆಡ್ಬಿಡಿ ಆಡ್ಬಿಡಿ ಆಡ್ಬಿಡಿ ಬೆಳಗಾಗೆ ನಾವೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ ತಾಯ್ನ ಎದ್ದೊಂದು ಗಳಿಗೆ ನೆನೆದೇವು ಬೆಳಗಾಗೆ ನಾವೆದ್ದು ಯಾರ್ಯಾರ ನೆನೆಯಲ್ಲಿ ಬಲಗೋಲಲ್ಲಿರುವ ಬಸವಣ್ಣ ಬಲಗೋಲಲ್ಲಿರುವ ಬಸವಣ್ಣ ನೆನೆದರೆ ಬಂದಂತ ಪಾಪ ಪರಿಹಾರ ಕಲ್ಲು ಕೊಟ್ಟ ಬಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಈ ರೀತಿ ಆರೈಸ್ತಾ ಇದ್ರು ಅಂತ ಅವರು ಕಲ್ಲು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹಿಂಗೆ ಹೇಳಿದ್ರು ಸೊಸೆ ಬರಲಿ ಮನೆಯ ಮಗ ಪಲ್ಲಕ್ಕಿ ಮೇಲೆ ಬರಲಿ ಒಳ್ಳೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತ ಧನ್ಯವಾದವನ್ನ ಅವರ ನಿಷ್ಕಲ್ಮಸ ಹೃದಯ ಹೆಂಗಿತ್ತು ಅಂತ ನೋಡ್ಕೊಳ್ಳಿ ನಿಜ ಇವತ್ತು ಕಮಲಕ್ಕಂಗ್ ಒಂದಿನ ಮೊಮ್ಮಗು ಬರಲಿ ಅಂತ ಆರೈಸ್ತೀನಿ ನೀನು ಆ ಪಾಠ ದಿನ ಮಾಡಾಕೊಳ್ಳಿಂಗೆ ಇನ್ ಮುಂದೆ ಮಾಡೋ ಬಿಡಪ್ಪ ಈಗ ಮುದ್ದೆಗೌಡ್ರೆ ಹೇಳ್ಕೊಟ್ಟಿಲ್ಲಕೊತಾವನೆ ಈಗ ಮುದ್ದೆಗೌಡ್ರೆ ಈ ಸಂಕ್ರಮಣ ಬಿಟ್ಟಾಕಿ ನಾವ್ ಹೇಳ್ತಿದ್ದೀನಿ ಕಲ್ತ್ಕೊಂಡ ಎಲ್ಲ ಉಂಡಾದ್ಮೇಲೆ ಬತ್ತಿಬೇಕವ್ವ ನೀನು ಅದಿ ಅಂತಿದ್ದು ಇನ್ನು ಸುಬ್ಬಣ್ಣ ಬೇರೆ ತಡಿಯಪ್ಪ ಅವನ್ಗು ವಸಿ ಐತೆ ಹೇಳಪ್ಪ ಈಗ ನಮ್ ಮುದ್ದೆಗೌಡ್ರು ಇದಾರಲ್ಲ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಕೇಂದ್ರ ಸರ್ಕಾರ ಸಾಕಷ್ಟು ಅವ್ರಿಗೆ ಆರ್ಥಿಕ ಸಾಕ್ಷರತೆ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಅದನ್ನ ಕರೀತಾರೆ ಅಂದ್ರೆ ಯಾವಾಗ ಎಲ್ಲ ವ್ಯವಹಾರಗಳು ಬ್ಯಾಂಕ್ ಮೂಲಕ ಮತ್ತೆ ಡಿಜಿಟಲ್ ರೂಪದಲ್ಲಿ ಆಗ್ತಾ ಇವೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಬೇಕು ನೋಡಪ್ಪ. ಎಲ್ಲರ ಹತ್ರನು ಕ್ರೆಡಿಟ್ ಕಾರ್ಡ್ಗಳೈತೆ, ಕಿಸಾನ್ ಕಾರ್ಡ್ಗಳೈತೆ, ಇವುಗಳನ್ನೆಲ್ಲ ಉಪಯೋಗಿಸೋ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳ ಬಗ್ಗೆ ಗಮನಾರಿಸ್ತಾ ಹೋದ್ರೆ ಮೋಸಗಾರರಿಗೆ ಒಳ್ಳೆ ಅವಕಾಶ ಸಿಕ್ಕಂಗೆ ಆಯ್ತದೆ. ಅವರಲ್ಲಿ ಆ ಜಾಗೃತಿ ಕಾರ್ಯಕ್ರಮಗಳನ್ನು ಮುದ್ದೇಗೌಡರು ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಅವರು ಅರ್ಥಶಾಸ್ತ್ರದ ಉಪನ್ಯಾಸಕರು ಸಿ ಕೇಳ್ಕೊಂಡು ತಿಳ್ಕೊಂಡ್ ಏನೆಲ್ಲ ಮಾಡ್ತಾರೆ ಅಂತ. ಇರ್ಲಿ ಸುಬ್ಬಣ್ಣ, ಅದೆಲ್ಲ ಮೊನ್ನೆ ಪ್ಯಾಟ್ಗೋದನು, ಅದ್ಯಾವ ಎಟಿಎಂ ಕಾರ್ಡ್ ಕೊಟ್ಟವ್ರಲ್ಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ, ಅದನ್ನ ಅದ್ ಯಾರಿಗೋ ಪಿನ್ ಕೊಟ್ಬಿಟ್ಟಿದ್ನ ಅಂತ, ಕೊಡಿಲಿ ಯಾಕೆ ಕೊಡ್ತೀನಿ ಅಂತ ಕೊಟ್ಬಿಟ್ಟಿದ್ದೆ. ಬಟ್ಟೆ ಪಿನ್ನಪ್ಪ ಕೊಡ್ಬಾರ್ದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಹೇಳ್ಬಿಟ್ಟಿವ್ನಿ ನೋಡಪ್ಪ, ನಿನ್ನಲ್ಲಿ ನನ್ನಲ್ಲಿ ಇಬ್ಬರಲ್ಲೇ ಇರ್ಬೇಕು ಹಂಗನ್ಬಿಟ್ಟಿದ ಬೇರೆಯವ್ರು ಕೊಟ್ಬಿಟ್ಟಿ ಅಂತ ಒಂದು ಹೇಳಿವ್ನಿ ಅವನಿಗೆ. ಮುದ್ದೇಗೌಡರು ಹೇಳಿ, ಈ ಆರ್ಥಿಕ ಸಾಕ್ಷರತೆ ನಿಮ್ಮ ಅನುಭವದಲ್ಲಿ ಯಾವ ತರ ಇದೆ? ಈಗ ಶಂಕರ್ಣ ಅವ್ರಿಗೆ ಫಸ್ಟು ಬಹಳ ಆಶ್ಚರ್ಯ ಆಯ್ತು, ಯೋಗದಿಂದ ದುಡ್ಡು ಬರ್ತದ ಅಂತ. ಅಲ್ವಾ, ಅದ್ ಹೆಂಗ ಹೇಳ್ಬಿಡಿ. ಈಗ ನಾವೇನು ಯೋಗ ಕಲ್ಸ್ಕೊಡ್ತೀವಿ, ಈಗ ಮುಖ್ಯವಾಗಿ ಸೂರ್ಯ ನಮಸ್ಕಾರ. ಆ ಸೂರ್ಯ ನಮಸ್ಕಾರನ ಏನು 13 ಬಾರಿ ನಾವು ಅಲ್ಲಿ ಒಂದು ಕೆಲವು ಸೂರ್ಯ ಮಂತ್ರ ಇವೆ, ಆ 13 ಮಂತ್ರ ಹೇಳ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ನಮ್ಮ ರೈತ ಬಂಧುಗಳು ಹಾಲು ಕರಿಕೆ ಅಂತ ಹೇಳ್ತಾರೆ, 6 ಗಂಟೆಗೆ ಡೈರಿಗೆ ಹಾಲಾಕ್ಬೇಕು. ಒಂದು 3/4 ಗಂಟೆ ಇದನ್ನ ಮಾಡಿಬಿಟ್ರೆ, ಇಲ್ಲಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, 5 ಗಂಟೆಗೆ ಎದ್ದು ಇದು ಮಾಡಿಬಿಟ್ರೆ ಸೂರ್ಯ ನಮಸ್ಕಾರನ, ಟೈಮ್ ಈಸ್ ಮನಿ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಸಮಯವೇ ದುಡ್ಡು ಅಂತ. 5 ಗಂಟೆಗೆ ಎದ್ದು ಒಂದು 1/2 ಗಂಟೆ ಈ ಸೂರ್ಯ ನಮಸ್ಕಾರ ನಿರಂತರವಾಗಿ ಮಾಡ್ಕೊ ಬಂದ್ಬಿಟ್ರೆ ಬಂದಿರುವಂತಹ ಸಕ್ಕರೆ ಕಾಯಿಲೆ ದೂರ ಆಗುತ್ತೆ, ಡಾಕ್ಟ್ರಿಗೆ ಕೊಡುವಂತಹ ಫೀಸು ಉಳಿತದೆ, ಮಾತ್ರೆ ಕೊಡುವಂತಹ ದುಡ್ಡು ಉಳಿತದೆ. ಈಗ ಯೋಗದಿಂದ ದುಡ್ಡು ಬರ್ಲಿಲ್ವಾ ರಾಜಣ್ಣ? ಹಿಂಗೆ ಕಪ್ಪ, ಇದು ಡೈರೆಕ್ಟ್ ಆಗಿ ಕೊಡಕಿಲ್ಲ ಇವರು, ಇಂಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಇದು ಬರ್ತದಲ್ಲ ಅದನ್ನು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲ, ಇದು ಪರೋಕ್ಷವಾಗಿ ಆದಾಯ ಇದೆ ಅಂತ ಹೇಳ್ತಿರೋದು ನಮ್ಮ ಮುದ್ದೇಗೌಡರು. ಈಗ ತಕೊಂಡ್ರೆ ಸಬ್ಸಿಡಿ ದುಡ್ಡು ಬ್ಯಾಂಕ್ ಅಕೌಂಟ್ ಬರ್ತಿತ್ತಲ್ಲ ಹಂಗೆ, ಆತರ ಹಿಂಗೆ ಒಂಥರ ತಿರಿಕ ಬರ್ತದೆ ಕಯ್ಯ. ಹೇಳಿ ಮುದ್ದೇಗೌಡ. ಹೀಗೆ ಒಳ್ಳೆ ಆರೋಗ್ಯ, ಈಗ ಇಲ್ಲೂ ಕೂಡ ಇಂಗ್ಲಿಷ್ ನಲ್ಲಿ ನಾವು ಉಪನ್ಯಾಸಕರಾದ್ಯಂತ ಸ್ವಲ್ಪ ಇಂಗ್ಲಿಷ್ ಪದ ಬರ್ತಾ ಇರ್ತವೆ. ಬರ್ಲಿ ಬರ್ಲಿ, ಅಯ್ಯೋ ನಮ್ಗೆ ಸುಮಾರು ಜನ ರೈತರು ಸಿದ್ದಣ್ಣ ಅಂದ್ಬಿಟ್ಟು ಪಾಪ ಓದೇ ಇಲ್ಲ, ಬರೀ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ತಾರೆ, ಅಭ್ಯಾಸ ಇದ್ದಾಗ ಬರತ್ತೆ. ಈಗ ಇಂಗ್ಲಿಷ್ ಅಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ನಾನು ನೋಡಿದೆ. ಅಂದ್ರೆ ಕಾಯಿಲೆಗಳು ಬಂದ್ಮೇಲೆ ವಾಸಿ ಮಾಡ್ಕೋಕೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋ ಬದಲು ಮುನ್ನೆಚ್ಚರಿಕೆ, ಕಾಯಿಲೆಗಳು ಬಾರದ ರೀತಿ ಮುನ್ನೆಚ್ಚರಿಕೆ ವಹಿಸೋದು ಅಂತ. ಬರಕ್ ಮೊದ್ಲೆ ಅದಕ್ಕೆ ನಾವೇನ್ ಮಾಡ್ಬೇಕು? ಮೊದ್ಲಿದ್ದು ಸ್ವಚ್ಛತೆ, ನಾವಿರುವಂತ ಜಾಗ ಮನೆ ಏನಿದೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಾವು ಅಷ್ಟೇ, ನಮ್ಮ ಕೊಟ್ಟಿಗೆ ಮತ್ತೊಂದು ಮಗದೊಂದು ಇಡೀ ಮನೆ ಸ್ವಚ್ಛವಾಗಿರಬೇಕು. ಒಂದು ಕರೆಯೋ ಹಾಲೆಲ್ಲ ತಗೊಂಡು ಡೈರಿಗೆ ಹಾಕ್ಬಿಡ್ಬಾರ್ದು. ನಮ್ಮನೆಗೂ ಕೂಡ ಹಾಲು ಬೆಣ್ಣೆ ತುಪ್ಪಕ್ಕೆ ಎಷ್ಟು ಬೇಕಾಗಿ ಇಟ್ಕೊಂಡು ಉಳುಕಿಯಾದ ಡೈರಿಗೆ ಹಾಕ್ಬೇಕು. ನಿಜ ನಿಜ ಗೌಡ್ರೆ, ಈಗ ಹೊಸಿ ಬದಲಾವಣೆ ಮಾಡ್ಕೊಬಿಟ್ಟವ್ರೆ ಜನರು. ದುಡ್ಡು ನೀವು ಹೇಳಿದ್ರಲ್ಲ, ದುಡ್ಡುಗೋಸ್ಕರ ನಮ್ಗೆ ಹಾಲು ಹಾಕ್ಬೇಕು, ಏನು ಬೇಕಾಗಿ ದುಡ್ಡು ಬರ್ತದಿಲ್ಲ ಅಂದ್ಬಿಟ್ಟು ತಗೊಂಡೋಗಿದ್ದೆ ಎಲ್ಲಾನು ಹಾಕ್ಬಿಡ್ತಾರೆ. ಮೊದಲು ಮಾಡ್ತಿದ್ರು ಕಪ್ಪ, ಈಗ ದುಡ್ಡು ಬೇಕಲ್ಲ ಯಾ ಜನಕ್ಕೆ ಬಟ್ಟೆ ತಗೋಬೇಕು, ಅವನ್ನೆಲ್ಲ ಈಗ ಹೊಸಿ ಜನಗಳು ಅವನ್ನೆಲ್ಲ ಅನುಸರಿಸಲ್ಲ. ಅನುಸರಿಸ್ಬೇಕು ಅಂತ ಹೇಳ್ತಾರೆ, ನಾವು ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲೂ ದುಡ್ಡು ಬರುತ್ತಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಅದು ದುಡ್ಡು ಅಲ್ವಾ ಅದು. ಅದೇ ಹೊಸಿ ಲೇಟ್ ಅಂದ್ಬಿಟ್ಟು ಈಗ ಹೋದ ತಕ್ಷಣ ಬರ್ತದೆ ಅಂದ್ಬಿಟ್ಟು ಹಂಗ ಮಾಡ್ಬಿಡ್ತಾರೆ, ಬೇಗ ಬರ್ತದೆ ದುಡ್ಡು ಅಂದ್ಬಿಟ್ಟು. ನಾವು ಬದುಕ್ಬೇಕು ಅಂದ್ರೆ ಲೇಟ್ ಅಂದ್ರೆ ನೀವು ಆ ತಾಳ್ಮೆನೂ ಇರ್ಬೇಕು ನಮ್ಗೆ. ಸಹನೆ ಇದ್ರೆ ಸಕಲವೂ ಬರುತ್ತಂತೆ, ಆ ಸಹನೆ ತಾಳ್ಮೆ ಬೇಕು ನಮ್ಗೆ. ನಿಜ ನಿಜ, ಇವೆಲ್ಲವೂ ಕೂಡ ಆರ್ಥಿಕ ಸಾಕ್ಷರತೆ ಅನ್ಬೋದು. ಈ ರೀತಿಯಾಗಿ ಪರೋಕ್ಷವಾಗಿ ಹಣ ಬರುವಂತವು ಎಲ್ಲೋ ಹಿತ್ತಲಲ್ಲಿ ಒಂದಷ್ಟು ಹಣ್ಣು ಹಂಪಲು ತರಕಾರಿ ಬೆಳೀರಿ. ನಮ್ ರೈತರು ಸಂತೆಗೆ ಹೋಗ್ಬಾರ್ದು, ನಾ ಬೆಳೀತಾ ಇದೀನಿ ಬ್ಯಾಗ್ ತಗೊಂಡು ಸಂತೆಗೆ ಹೋಗ್ಬಾರ್ದು ನಮ್ ರೈತರು. ಇಷ್ಟರಲ್ಲಿ ಒಂದಷ್ಟು ಮನೆಗಾಗುವಷ್ಟು ತರಕಾರಿ ಬರ್ಕೊಳ್ಳಿ, ಪೌಷ್ಟಿಕ ಕೈ ತೋಟ ಅಂತ ಮಾಡ್ಕೊಳ್ಳಿ. ನಮ್ ಕಮಲವಾದ ಎಂತದ್ದು ಔಷಧಿಯ ತೋಟ ಅಂತ ಮಾಡ್ಕೊಳ್ಳಿ, ಕೈ ತೋಟ ಅಂತ ಔಷಧಿ ಗಿಡಗಳು ಸುಮಾರು ಹಾಕ್ಬಿಟ್ರೆ ನಮಗೇನಾದ್ರೂ ಹೊಟ್ಟೆನೋವು ಅವಿ ಬಂದಾಗ ಇವರು ಏನೋ ಕಷಾಯ ಮಾಡ್ಬಿಟ್ಟು ಕುಡಿಸ್ಬಿಟ್ರೆ ರಾತ್ರಿ ಕಿತ್ಕೊಂಡಿರ್ತದೆ, ಹಂಗೆ ಮಾಡ್ತಾರೆ. ನಾನು ಕೇಳೋದು ನಮ್ಮ ರೈತರು ಬ್ಯಾಗ್ ತಗೊಂಡು ಸಂತೆಗೆ ತರಕಾರಿಗೆ ಹೋಗ್ಬಾರ್ದು. ಈಗ ಸಂಕ್ರಣ್ಣ ಸಂತೆಗೆ ಹೋಗೋದೇ ಇಲ್ಲ, ಅವ್ನ ಬ್ಯಾಗ್ ತಗೊಳ್ಳೋದು ನಿಜ, ಆದರೆ ಸಂತೆಗೆ ಹೋಗೋಕ್ಕಿಲ್ಲ. ಇಲ್ಲ ರಾಜಣ್ಣನ ಮನೆ, ಇಲ್ಲ ನಮ್ಮ ಮನೆ, ಇಲ್ಲ ಕಮಲಕ್ಕನ ಮನೆ, ಇಲ್ಲ ಕೆಂಪಸ್ಸು. ಕೆಂಪಸ್ಸು ಅದು ಬಿಡಪ್ಪ, ಅದು ಬೇರೆ ತರಕಾರಿ ತರಕ್ಕೆ ಹೋದಾನ ನಾನು, ಕೆಂಪಸ್ಸು ಅದು ಬೇರೆ ತರಕ್ಕೆ ಕಂಡ್ಬಿಡು. ಈಗ ತರಕಾರಿಗೆ ನಮ್ಮ ಕಮಲಕ್ಕ ಕೊಡ್ತಾರಕ್ಕ ಸುಬ್ಬಣ್ಣ ಬ್ಯಾಗ್ ಇಟ್ಕೊಂಡು ಮೊನ್ನೆ ಕುಂಬಳಕಾಯಿ ಕೊಟ್ಟಿದ್ದು ನಿನಗೂ ಕೊಟ್ಟಿದ್ಲ ಸಿಹಿ ಕುಂಬಳಕ್ಕಪ್ಪ ಮನೇಲಿ ಇದು ಮಾಡಿಸ್ಬಿಟ್ಟಿದ್ವಿ. ತಾಳದ ತಾಳದ ಅಂತಾರೆ, ಕುಂಬಳಕಾಯಿ ತಾಳದ ತರ ಪಲ್ಯ ತರ, ಅದಕ್ಕೂ ರಾಗಿ ರೊಟ್ಟಿ ಹೆಂಗಿತ್ತು ಕಯ್ಯ, ತುಂಬಾ ಚೆನ್ನಾಗಿತ್ತು. ಈಗ ಮುದ್ದೆಗೌಡ್ರೆ ಈಗ ನಾವು ಮುಂದಿನೂರು ಹೋಗ್ಬೇಕಲ್ವ, ಈಗ ಈಗ ಕಮಲಕ್ಕ ಏನಾದ್ರು ಒಂದು ಹೊಟ್ಟೆಗೆ ರೆಡಿ ಮಾಡ್ತಾಳೆ ಅದ್ರ ಜೊತೆಗೆ ಇದೇನು ತಿನ್ನ ವಿಷಯ ಮಾತಾಡ್ತಾನಲ್ಲ ಶಂಕರಣ್ಣ ಯಾವಾಗ್ಲೂ ಅಂತ ಅನ್ಕೋಬೇಡಿ, ಅಮಾವಾಸ್ಯೆ ಹಂಗಿಯೇ ಇರ್ಲಿ ಚೆನ್ನಾಗಿರ್ಲಿ. ಇಲ್ಲ ನಮಗೆ ಈಗ ಮುದ್ದೆಗೌಡ್ರೆ ನೀವೇ ಹೇಳಿ, ಈಗ ಒಂದು ಕೆಲಸ ಮಾಡೋದು ಯಾಕೆ ತಿನ್ಬೇಕು ಅಲ್ವಾ, ಆರೋಗ್ಯ ಹೊಸ ಚೆನ್ನಾಗಿ ನೋಡ್ಕೋಬೇಕು, ತಿನ್ಬೇಕು ಈಗ. ಅಲ್ಲೆಲ್ಲ ಅಲ್ಲಕ್ಕವ ಅಲ್ಲೆಲ್ಲ ಉದ್ರೋದ್ಮೇಲೆ ತಿನ್ನಕದ್ದವ ಇಲ್ಲ, ಅದಕ್ಕೆ ಹೊಸಿ ಅಲ್ಲಿ ಗಟ್ಟಿಯಾಗಿರೋಲ್ಲ ತಿನ್ಕತೀನಿ ಅಂತ ನಾನು ಅನ್ನೋದು ನಿನ್ಗೆ ಕೊಡೋದೆಲ್ಲ ಚೆನ್ನಾಗಿ ಕೊಟ್ಬಿಡವ ತಿನ್ಕತೀನಿ ಅಂದ್ರೆ ನೀರು ಹೊಸ ಹೊಸಿ ಮಟ್ಟಿಗೆ ಕೊಟ್ಬಿಡವ ಸಂಕಣ್ಣ ಹೇಳೋ ಸರಿ. ನೀವು ಹೊಸಿ ಇಟ್ಟಲಿ ಕೈ ತೋಟ ಮಾಡಿ, ಹಣ್ಣು ಹಂಪಲು ತರಕಾರಿ ಬೆಳೆದು ಕಮಲವೂ ಕೊಡಿ, ರಾಜಣ್ಣವ್ರಿಗೂ ಕೊಡಿ, ಸುಬ್ಬಣ್ಣವ್ರಿಗೂ ಕೊಡಿ. ಸರಿ ಸರಿ, ನೀವು ಯಥೇಚ್ಛವಾಗಿ ತಿನ್ನಿ. ಒಳ್ಳೇದಾಯ್ತು, ಒಳ್ಳೇದಾಯ್ತು, ನೀವು ಯಥೇಚ್ಛವಾಗಿ ತಿನ್ನಿ. ಅದೇಳಿ ಈಗ ಮೊದಲು ಬೆಳೀರಿ ಆಮೇಲೆ ಅದನ್ನು ತಿನ್ನಿ ಅಂತೇಳಿ. ಈಗ ಸಂಕ್ರಪರು ಹೇಗೆಂದ್ರೆ ಡೈರಿಗೂ ಪೂರ್ತಿ ಹಾಲು ತಕೋಗಿದ್ದಾರೆ, ಈಗ ಮನೆಗೂ ಹಾಲು ಮೊಸರು ಬೆಣ್ಣೆ ತುಪ್ಪಕ್ಕೂ ಇಟ್ಕೊಂಡು ಆಮೇಲೆ ಉಳಿಕೆ ಹಾಲು ಡೈರಿಗೆ. ನಾನು ನನ್ಗೆ ಹೇಳಲಿಲ್ಲ ಮುದ್ದೆಗೌಡ್ರೆ ಬೇರೆಯವ್ರು ಹಂಗೆ ಮಾಡ್ತಾವ್ರೆ ಎಂದು, ನಾನು ಹಂಗೆ ಮಾಡ್ತೀನಿ. ನಾನು ಹಾಲು ಹಾಲು ಮನೆಗೆ ಮಡಿಕೊಂಡೆ ಇದು ಮಾಡೋದು, ಇಲ್ಲಾಂದ್ರೆ ನಮ್ಮ ಹೆಂಡ್ತಿ ಬಿಟ್ಟಾರ ನನ್ನ ಅಯ್ಯಪ್ಪು ಕಷ್ಟ. ಈಗ ಒಂದು ಹಾಡು ಹೇಳಿ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಮೈಕಾತಿ ಚಾಮುಂಡಿ ಮಂಡೇಲಿ ಒದರೀರಿ ಮೈಸೂರಿಂದ ಆಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಮೈಸೂರಿಂದ ಆಚೆ ಚಾಮುಂಡಿ ಬೆಟ್ಟದಲ್ಲಿ ಹೂ ಕಂಡು ಮಂಡೆ ಹಲ್ಲೆ ಒದರಿ ಬಾಳೆ ಬಾಗಿದವೋ ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ ನಡಮುಡಿಯ ಮೇಲೆ ಬರುವವಳೆ ಬಾಳೆ ಬಾಗಿದವೋ ನಡಮುಡಿಯ ಮೇಲೆ ಬರುವವಳೆ ಚಾಮುಂಡಿ ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ ಕಳಸ ಕನ್ನಡಿ ಬಂದೋ ಕಂಚಿನ ಎಬ್ರೆ ಬಂದೋ ಸಣ್ಣೇರಿ ಮೇಲೆ ಮಡ ಬಂದೋ ಚಾಮುಂಡಿ ಬಾಳೆ ಬಾಗಿದವೋ ಸಣ್ಣೇರಿ ಮೇಲೆ ಮಡೆ ಬಂದೋ ಚಾಮುಂಡಿ ನಿಮ್ಮೆಡೆಗೆ ನೋಡಲು ಬೆಳಗಾದೋ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಅಲ್ಲ ಮುದ್ದೇಗೌಡ್ರೆ, ಈ ವಯಸ್ಸರು ಹಿಂಗ ಆಡ್ತಿರಲ್ಲ, ಧ್ವನಿ ಹೆಂಗಿದದು ನಿಮ್ದು? ಒಳ್ಳೆ ಕಂಚಿನ ಕಂಠ ಇದ್ದಂಗದಲ್ಲ ಇದು, ಭಗವಂತ ಕೊಟ್ಟಿರುವಂತ ವರದಾನ ಅಂತ ಅನ್ಬೇಕು. ನಮ್ಗೆ ನಿಜವೂ ಆಶ್ಚರ್ಯ ಆಯ್ತಾ ಅದೇ, ಒಂಚೂರು ಎಲ್ಲೂ ನಡ್ಕ ಬರ್ಲಿಲ್ಲ ನಿಮ್ದು. ಅಲ್ಲ ಮುದ್ದೇಗೌಡ್ರೆ, ಆ ಪಾಟಿ ನಾಟಕದ ಹುಚ್ಚು, ಜಮೀನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಊರು ಊರು ತಿರಿಕ ಹೋಯ್ತಾನೆ ನಾಟಕ ನಾಟಕ ಅನ್ಕೊಂಡು. ಒಂದ್ ದಿನ ನಮ್ ಜೊತೆಲಿ ಕುತ್ಕೊಂಡು ಒಂದ್ ಹಾಡು ಹೇಳಿಲ್ಲ. ಅದೇ ಕಾಡ್ಬೇಕು ನೋಡ ಕಮಲಕ್ಕ, ಏನ್ ಆಡ ಕಡೆ ಆಡ್ಕತ್ತೀನಿ ಬಿಡವಾ. ಇಲ್ಲ ಆಡೋಣ, ಈಗ ನೋಡವ್ರ ಎಷ್ಟ್ ಚೆನ್ನಾಗಿ ಆಡ್ಲಿಲ್ವಾ, ನಮ್ಗೂ ಅಷ್ಟು ಖುಷಿ ಆಯ್ತು. ನಾನು ಆಡ್ಕತ್ತೀನಿ, ನಾನು ಏನ್ ಗೊತ್ತು ನನಗೆ ಎಲ್ಲ ಆಡ್ಕೋಬೇಕು ಅಂತ. ಅದೇ ನಮ್ಮ ಮುಂದೆ ಆಡಿದ್ರೆ ಏನಾಗ್ಬಿಟ್ಟದ್ದು? ಅದೇ ಕಾಪಾಡ್ಬೇಕು. ಯಾ ಅದೇ ಹಿಂಗ್ ಹೋದಾರ ಯಾರು? ಏನ್ ಮುದ್ದೆ ಕೊಡ್ರೆ ನೋಡಿ, ಕಲಾವಿದ್ರು ಎಲ್ಲಾರು ಹಿಂಗ ಅಂದರು. ಶಂಕರಪ್ಪರು ಈಗ ಇಷ್ಟು ಕೇಳ್ಕೊಂಡಿದ್ರಲ್ವಾ, ಇನ್ನೊಂದ್ ದಿವಸ ಆಡ್ತಾರೆ. ಸರಿ ಕಣ್ಣ, ಮುದ್ದೇಗೌಡ್ರು ಹೇಳದ್ಮೇಲೆ ರೆಡಿ ಆಯ್ತೀನಿ, ರೆಡಿ ಆಯ್ತೀನಿ. ಈಗ ಆಡುವಂತೆ ಮುದ್ದೇಗೌಡ್ರೆ, ಆಯ್ತು ಏನೋ ಕಮಲಕ್ಕನು ನೀವ್ ಆಡ್ತಿದ್ದಂಗೇನೆ ತಂದ್ ಮಡ್ಗವಳೆ ಹಸಿ ಕುಡಿದ್ಬಿಡಿ, ಹೊರಡವ ಬನ್ನಿ. ಅದಕ್ಕೆ ಮೊದ್ಲೇ ಒಂದು ಪ್ರಶ್ನೆ ಕಪ್ಪ, ಈಗ ಈ ತರಬೇತಿ ಕೊಡ್ತೀನಿ ಅಂದ್ರಲ್ಲ ಯೋಗದ ಬಗ್ಗೆ ಎಲ್ಲ, ಅದು ನೀವು ಶಿಕ್ಷಕರಿಗೆ ಹೇಳ್ಕೊಟ್ಟಾರ್ಯಾ? ಶಿಕ್ಷಕರಿಗೆ ಮುಖ್ಯವಾಗಿ ನಾನು ಹೇಗೆ ಶುರು ಮಾಡಿದೆ ಅಂತಂದ್ರೆ, ರಾಷ್ಟ್ರೀಯ ಸೇವಾ ಯೋಜನೆ ಅಂತ ನಾವು ಮಾಡ್ತೀವಿ ನಮ್ಮ ಕಾಲೇಜ್ನಲ್ಲಿ. ನಾನು NSS ಆಫೀಸರ್ ಆಗಿದ್ದೆ. ಅಲ್ಲಿ NSS ಕ್ಯಾಂಪ್ನಲ್ಲಿ ಹಳ್ಳಿಗಳಲ್ಲಿ ಕ್ಯಾಂಪ್ ಹಾಕ್ತೀವಿ, ಹಳ್ಳಿಗಳಲ್ಲಿ ಮಕ್ಕಳು ಕರ್ಕೊಂಡು 50 ಜನ ಮಕ್ಕಳು ಕರ್ಕೊಂಡು ಹೋಗ್ತೀವಿ NSS ಶಿಬಿರಾರ್ಥಿಗಳಿಗೆ. ಮೊದಲು ಆ ಶಿಬಿರಾರ್ಥಿಗಳಿಗೆ ನಾನು ಈ ಸೂರ್ಯ ನಮಸ್ಕಾರ ಹೇಳೋಕ್ಕೆ ಶುರು ಮಾಡಿದೆ. ಹಾಗಾಗಿ ಎಲ್ಲೆಲ್ಲಿ ಸಂಘ ಸಂಸ್ಥೆಗಳು ನಮ್ಗೆ ಕರೀತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಇದು ಒಂದು ರೀತಿ ನಾವೇನು ನಮ್ಮ ಜನರಲ್ಲಿ ಇರುವಂತಹ ಕಾಯಿಲೆಗಳನ್ನು ದೂರ ಮಾಡಿ ಸ್ವಾಸ್ಥ್ಯ ಸಮಾಜವನ್ನು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಸೇವೆ ನಂದು. ಒಳ್ಳೆ ಕೆಲಸ, ಒಳ್ಳೆ ಕೆಲಸ, ಎಷ್ಟು ಒಳ್ಳೆ ಉದ್ದೇಶ ಅವರದು. ಯೋಗ ದಿನನು ಇನ್ನೇನು ನೀನು ಹೇಳಿದ್ರೆ 3 ದಿವಸ ಅದೇ ಅಂದ್ಬಿಟ್ಟು ಹತ್ರ ಬಂದ್ಬಿಟ್ಟದೆ. ನೋಡೋಣ ಇನ್ಮೇಲೆ ಯೋಗ ಕಲ್ತ್ಕೊಂಬಿಡು ನೀನುವೆ, ನಾನೇ ಹೇಳ್ಕೊಟ್ಟೇನು. ಸರಿ ಆಯ್ತು, 21ನೇ ತಾರೀಕು ಮಾಡು. ನೀ ಹೇಳ್ಕೊಟ್ಟೆಯೆ? ನೀ ಎಲ್ಲ ಕಲ್ತ್ಕೊಂಡೆ? ದಿನ ಬೆಳಗ್ಗೆ ಮಾಡಲ್ವೇನಣ್ಣ ಯೋಗನ? ಓಯ್ ತಕಳಿ ಮುದ್ದೆ ಹುಡ್ರು ನಮಗೆ ಗೊತ್ತೇ ಇಲ್ಲ ಇದು ಅಲ್ವಾ. ನೀವು ಬೇಗ ಕಲ್ತ್ಕೊಬಿಡಿ, ಕಲ್ತ್ಕೊಂಡು. ಈಗ ಹೆಣ್ಮಕ್ಳಿಗೆ ಬೇರೆಯ, ಗಂಡ್ ಮಕ್ಳಿಗೆ ಬೇರೆಯ? ಬಂದಿನಿ ಈಗ ಸಪೋಸ್ ಆಪರೇಷನ್ ಆಗಿದೆ ಆ ಟೈಮಲ್ಲಿ, ವಾಸಿ ಆಗೋವರೆಗೆ 6 ಮಾಡಬೇಡಿ. ಮತ್ತೆ ಹೆಣ್ಮಕ್ಳು ಕೆಲವು ಸಮಸ್ಯೆಗಳಿದ್ದಾಗ ಆ ಟೈಮಲ್ಲಿ ನೀವು ಯೋಗ ಮಾಡ್ಕೋಬೇಡಿ. ಯೋಗ ಗುರುಗಳೆಲ್ಲ ಹೇಳ್ಕೊಡ್ತಾರೆ ಅಲ್ಲಿ ತರಬೇತಿ ಮಾಡುವಾಗ, ಯಾವ ಟೈಮಲ್ಲಿ ಏನು ಯಾವ ರೀತಿ ಅಂತ. ಮುಖ್ಯವಾಗಿ ಹೆಣ್ಮಕ್ಳಿಗೆ ಅದನ್ನ ಯಾವ ಟೈಮಲ್ಲಿ ನೀವು ಮಾಡಬಾರ್ದು, ಅಥವಾ ನೀವು ಮಾಡಬೇಕು ಅಂದಾಗ ಯೋಗ ಗುರುಗಳನ್ನ ಒಂದ್ಸರಿ ಸಂಪರ್ಕ ಮಾಡಿ ಆಮೇಲೆ ಮಾಡಿ ಆಮೇಲೆ ಹೇಳ್ಕೊಡ್ತಾರೆ. ಒಟ್ಟಿನಲ್ಲಿ ಆರೋಗ್ಯವಂತರಾಗಿ ಮಾಡ್ತಾರೆ. ಅದೇನೋ ಹೇಳಿ ಸುಬ್ಬಣ್ಣ. ಏನಿಲ್ಲ, ಈಗ 21ನೇ ತಾರೀಕು ನಮ್ಮೂರ್ನಾಗ ಹೆಂಗೂ ನಡೀತಾ ಐತೆ ಕಾರ್ಯಕ್ರಮ, ಆಯ್ತಾ? ನೀನು ಹಿಂದಿನ ದಿನ ಸಾಯಂಕಾಲ ನನ್ನ ಜೊತೆ ಇರಬೇಕು, ಮತ್ತೆ ಅವತ್ತಿನ ದಿನ ಬೆಳಿಗ್ಗೆ ಕಾರ್ಯಕ್ರಮ ಶುರು ಆಗೋ ತನಕ ನನ್ ಜೊತೆನೆ ಇರ್ಬೇಕು, ಇರ್ಬೇಕು ಕಾರ್ಯಕ್ರಮದಲ್ಲೂ ಭಾಗವಹಿಸ್ಬೇಕು. ಮುದ್ದೇಗೌಡ್ರೆ, ಇವತ್ತು ಇವನೇನು ಒಪ್ಕೊಂಡವನೆ, ಅವತ್ತೇನಾರು ಕೈ ಸಿಗ್ಲಿಲ್ಲ ಅಂದ್ರೆ ಅಲ್ಲ, ಇವನ್ಗೂ ಯೋಗ ಹೇಳ್ಕೊಡಿ ಬೇಡ ಅನ್ನಕ್ಕಿಲ್ಲ, ಬೇರೆಯವ್ರಿಗಿಂತ ವಸಿ ಸ್ಟ್ರಾಂಗ್ ಆಗಿ ಹೇಳ್ಕೊಡ. ಈಗ ಶಂಕರಪ್ಪರಂಗ ಹೇಳುದು ಅಂದ್ರೆ, ಯೋಗ ಕಲ್ತಷ್ಟು ಅವ್ರಿಗೆ ಯೋಗ ಬರ್ತದೆ, ಅದು ಮಂದಟ್ ಆಗ್ಬಿಟ್ಟಿದೆ ಈಗ ಅವ್ರಿಗೆ, ಅವ್ರು ಎಲ್ಲಿಗೂ ತಪ್ಸ್ಕೊಳ್ಳೋದಿಲ್ಲ. ಈಗ ಒಂದ್ ಯೋಗ ಅಂತೂ ನಮ್ಗೆ ಗೊತ್ತಿರೋಂಗ ಅವನ್ಗೆ ಸಿಕ್ಕದೆ. ಕಮಲಕ್ಕನ ಅಟ್ಟಿನಾಗೆ ತಿಂಡಿ ತಿನ್ನೋ ಯೋಗ ಆಯ್ತು, ಯೋಗ ಅದೇ ಆರೋಗ್ಯದ ಯೋಗನು ಸಿಗ್ಲಿ ಬಿಡ ಬರ್ತದೆ, ಅದು ಮಂದಟ್ ಆಗ್ಬಿಟ್ಟಿದೆ ಈಗ ಅವ್ರಿಗೆ, ಅವ್ರು ಎಲ್ಲಿಗೂ ತಪ್ಸ್ಕೊಳ್ಳೋದಿಲ್ಲ. ಈಗ ಒಂದ್ ಯೋಗ ಅಂತೂ ನಮ್ಗೆ ಗೊತ್ತಿರೋಂಗ ಅವನ್ಗೆ ಸಿಕ್ಕದೆ. ಕಮಲಕ್ಕನ ಅಟ್ಟಿನಾಗೆ ತಿಂಡಿ ತಿನ್ನೋ ಯೋಗ ಆಯ್ತು, ಯೋಗ ಅದೇ ಆರೋಗ್ಯದ ಯೋಗನು ಸಿಗ್ಲಿ ಬಿಡಪ್ಪ. ನೋಡಪ್ಪ ಎಂತ ಪದ ಉಪಯೋಗಿಸಿದ್ರು, ಯೋಗದಿಂದ ಯೋಗ. ನಮ್ಗೆ ಯೋಗ ಕೂಡ್ ಬಂತು ಅಂತಾರಲ್ಲ ಹಂಗೆ, ಆರೋಗ್ಯದ ಯೋಗ, ಐಶ್ವರ್ಯದ ಯೋಗ, ಎಲ್ಲಾ ಯೋಗಗಳು ಒಳ್ಳೇದೆಲ್ಲ ಕೂಡ್ ಬಂದ್ಬಿಡುತ್ತೆ ಅಂತ ಹೇಳ್ತಿರೋದು. ಆರೋಗ್ಯವೇ ಭಾಗ್ಯ. ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ನವ ಕಲಿಯಕ? ನಾನು 5 ಶುರು ಮಾಡ್ತೀನಿ ಕಣಣ್ಣ ಯೋಗನ. 5:30 ಇಲ್ಲಿ ಇರ್ಬೇಕು. ಇನ್ನೊಂದು ಒಂದ್ ಗಂಟೆ ಲೇಟ್ ಆಗಿ ಅದೇ ಆಗಕ್ಕಿಲ್ಲ. ಆಮೇಲೆ ಭಂಗ ಇಲ್ವಾ ಮನೇಲಿ? 4:30 ಬರ್ತೀನಿ ಬಿಡು. ಹಂಗೆ ಮಾಡು, 5 ಮುಂಜಾನೆ ಇದೆಯಲ್ಲ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅವಾಗ್ಲೇ ಮಾಡ್ಬೇಕು. ಅದು ಒಳ್ಳೆ ಯೋಗ ಸುಯೋಗ ಅಂತ ನಮ್ಮ ಮೈಸೂರು ಆಕಾಶವಾಣಿ ಒಂದು ಯೋಗ ಸುಯೋಗ ಅಂತ ಕಾರ್ಯಕ್ರಮ ಮಾಡ್ತಾರೆ ಮಧ್ಯಾಹ್ನ. ಕೇಳಿವ್ನಿ ಕೇಳಿವ್ನಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5 ಮಾಡೋದು ಇದೆಯಲ್ಲ ಅದು ಯೋಗ ಸುಯೋಗ ಅಂತ. ನೀವು ತಪ್ಪಿ ಕಮಲಕಾರ ಹೇಳಿದ ವೇಳೆಗೆ ಆ ಟೈಮ್ಗೆ ಬನ್ನಿ. ರಾಜಣ್ಣ ಎಲ್ಲ ಮೊಬೈಲ್ ಇಟ್ಕೊಂಡು ಫೋನ್ ಬಂತು ಅಂತ ಎದ್ದೋದ ಬರ್ತಾನೆ. ನಾವೇನು ಮುಂದಿನ ಊರು ಹೋಗೋಣ್ವಾರಿ, ವಸಿ ತಿಂಡಿ ಮತ್ತೆ ಕಾಫಿ ಕುಡ್ಕೊಂಡು ಹೋಗೋರಂತೆ. ಈಗ್ಲೇ ತಂದೆ ತಗೋಬೋ ತಗೋಬೋ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ಅರ್ಥಶಾಸ್ತ್ರ ಉಪನ್ಯಾಸಕರು ಹಾಗೂ ಮಾನವ ಸಂಪನ್ಮೂಲ ತರಬೇತುದಾರರು ಆಗಿರುವ ಬಿಎಲ್ ಮುದ್ದೇಗೌಡ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802515215253. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. June 20 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು KR Pete ತಾಲೂಕು ಬೂಕನಕೆರೆ ಹೋಬಳಿ ಚಿಕ್ಕ ಗಾಡಿಗನಹಳ್ಳಿಯ ಪ್ರಗತಿಪರ ಕೃಷಿಕ ಮಂಜೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಈಗ ನಾವು ರಾಗಿ ಬಿತ್ಕತೀವಿ ಸರ್. ಅಪ್ಸಣ್ಬು, ಕೊಮ್ಮನಕ್ಕಿ, ರಾಗಿ ಎಲ್ಲಾನು ಮಿಕ್ಸೆಟ್ ಮಾಡಿ ಬಿತ್ಕತೀವಿ. ಬಿತ್ಕೊಂಡು ಅವನೇನ್ ಮಾಡ್ತೀವಿ, ಈ ತರ ಹಾಕತೀವಿ ಸರ್. ಒಂದೊಂದು ಮರಿಗಳು, ಚಿಕ್ಕ ಮರಿಗಳಿಗೆ ತುಂಡಾಕ್ ಕಟ್ಟಕ್ ಹಾಕ್ತೀವಿ. ಒಂದೊಂದು ಈ ರಾಗಿನ 3 ತುಕಡ ಮಾಡಿದ್ರೆ ಟ್ರೈ ತುಂಬ ಮಾಡ್ಬಿಟ್ರೆ ತಿನ್ಕತ್ತೇವೆ ಸರ್. ಎಷ್ಟು ದಿವಸ ತನಕ ಸಾಕ್ತೀರ? ನಾವು ಒಂದು ಹುಟ್ಟದ ಮರಿ 10 ಸಾಕಿದ್ರೆ ಮಾರಾಟಕ್ಕೆ ಬರ್ತೇವೆ ಸರ್. ಮಾರಾಟಕ್ಕೆ ಬಂದ್ಮೇಲೆ 10 ಗಂಟ ಮಡಿಕತೀವಿ, ಆಮೇಲೆ ಮಾರಾಕ್ಬಿಡ್ತೀವಿ ಸರ್. June 21 ಮಂಗಳವಾರ ಭತ್ತದ ಕೃಷಿಯಲ್ಲಿ ಸುಧಾರಿತ ಕೃಷಿ ಕ್ರಮಗಳು, ಈ ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಪಿಪಿ ಪ್ರಕಾಶ್ ಅವರ ಭಾಷಣದ ಆಯ್ದ ಭಾಗಗಳು. ಒಬ್ಬ ಮನುಷ್ಯನಿಗೆ ಬೇಕಾದಂತ ಇಂತಿಷ್ಟು ಪ್ರಮಾಣದ ಆಹಾರ ಅಲ್ಲ, ಅದರಲ್ಲಿರಬೇಕಾದಂತ ಒಂದು ಒಳ್ಳೆ ಅಂಶಗಳು, ಒಂದು ರೋಗ ರುಜಿನ ಬರದೇ ಇರತಕ್ಕಂಥವು, ಅದರಲ್ಲಿರ್ತಕ್ಕಂತ ಒಂದು ಘಟಕಗಳು ಚೆನ್ನಾಗಿರ್ಬೇಕು ಅಂತಕ್ಕಂಥವು ಇಲ್ಲದೆ ಒಂದು ಕಸ ತಿಂದು ಜೀವಿಸ್ತಿದೀವಿ ಅಂತ ಅಂದ್ರೆ ತಪ್ಪಾಗುವುದಿಲ್ಲ. ಹಾಗಾಗಿ ನಮ್ಮ ದೇಹದ ಆರೋಗ್ಯ ಕೆಡ್ತಾ ಇರತಕ್ಕಂಥದ್ದನ್ನು ನೋಡ್ತೇವೆ. ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅಂತ ಅಂದ್ರೆ ನಮ್ಮಲ್ಲಿನ ಆಹಾರದಲ್ಲಿ ನ್ಯೂನತೆ ಇರತಕ್ಕಂಥದ್ದು. June 22 ಬುಧವಾರ ಸಮಗ್ರ ಕೃಷಿಯಲ್ಲಿ ಸಾಧನೆಯ ಸಂತಸ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ದೊಡ್ಡ ಹೊಸಗಾವಿಯ ಕೃಷಿಕ HG ಶಿವಕುಮಾರ್ ಅವರೊಂದಿಗೆ ಮಾತುಕತೆ. ಸರ್, ನಾನು ಶುರು ಮಾಡಿದ್ದು 2000 ಶುರು ಮಾಡಿದೆ. ನಾನು ಆವಾಗಿಂದ ನನಗೆ ಹಸು ಹುಚ್ಚು, ಸಣ್ಣದಿಂದ ಹಸು ಹುಚ್ಚಿದ್ರಿಂದ ನಾನು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು 2010 ಸ್ವಲ್ಪ ಸುಮಾರಾಗಿ ಸ್ಟಾರ್ಟ್ ಮಾಡಿದೆ. ಆನಂತರ 2011 ನಂತರ ನಾನು ಅಂದರೆ ಒಂದು ದೊಡ್ಡದಾಗಿ ಒಂದು ಫಾರ್ಮ್ ಹೌಸ್ ಥರ ಮಾಡಿ ಅಲ್ಲಿ ಹಸು ಸಾಕೋದು, ಕೋಳಿ ಸಾಕೋದು, ಕುರಿ ಸಾಕೋದು, ಮೇಕೆ ಸಾಕೋದು, ಹೀಗೇನೆ ಎಲ್ಲ ಸಮಗ್ರ ಕೃಷಿಯಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಆಸಕ್ತಿಯಿಂದ ಎಲ್ಲ ಥರದ ಒಂದು ಬೆಳೆಗಳಾಗ್ಬೋದು, ಪಶುಸಂಗೋಪನೆಯಲ್ಲೂ ಕೂಡ ನಾನು ತೊಡಗಿಸ್ಕೊಂಡಿದ್ದೀನಿ ಸರ್. June 23 ಗುರುವಾರ ತೋಟಗಾರಿಕೆ ಬೆಳೆಗಳಲ್ಲಿ ಬೋರ್ಡೋ ದ್ರಾವಣದ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ನಾಗೇಶ್. ನಮಗೆ ಮಳೆ ಬರುವಂಥ ಮುನ್ಸೂಚನೆ ಇದೆ ಅಂತ ಏನಾದ್ರು ಕಂಡು ಬಂದರೆ ನಾವು ಅದನ್ನು ಒಂದಕ್ಕೊಂದನ್ನು ಮಿಶ್ರಣ ಮಾಡ್ದೇ ಪ್ರತ್ಯೇಕವಾಗಿಟ್ಟರೆ ಅದಾಗ ನಾವು ಯಾವಾಗ ಬೇಕಾದ್ರೂ ಅದನ್ನು ಬಳಸ್ಕೋಬೋದು. ಅಂದರೆ ಏನರ್ಥ, ಮೈಲ್ ತುತ್ತನ್ನು ನಾವೇನು 10 ನಾವು ಕರಗಿಸ್ಕೊಂಡು ಇಟ್ಕೊಂಡಿರ್ತೇವೆ, ಅದೇ ರೀತಿ ಸುಣ್ಣವನ್ನು 10 ಕರಗಿಸ್ಕೊಂಡು ಇಟ್ಕೊಂಡಿರ್ತೇವೆ, ಅದನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ನಾವು ಬೇಕಾದರೆ ಮತ್ತೆ ಮಾರನೇ ದಿವಸ ಇನ್ನೂ 2 ಬಿಟ್ಟಾದ್ರೂ ಮತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ದ್ರಾವಣವನ್ನು ತಯಾರು ಮಾಡಿಕೊಂಡು ನಾವು ಸ್ಪ್ರೇನ ಮಾಡ್ಬೋದು. June 24 ಶುಕ್ರವಾರ ರೇಷ್ಮೆ ಕೃಷಿಯಲ್ಲಿ ಆರ್ಥಿಕ ಪ್ರಗತಿಯನ್ನು ಕುರಿತು ನಂಜನಗೂಡು ತಾಲೂಕು ದುದ್ದಗೆರೆಯಲ್ಲಿ ಕೃಷಿ ನಡೆಸುತ್ತಿರುವ ಶ್ರೀಮತಿ BC ವಸಂತ ಅವರೊಂದಿಗೆ ಸಂದರ್ಶನ. ಒಂದು ಮೂರು ಪ್ಲಾಟು ನಮಗೆ. ಕೃಷಿಯಲ್ಲಿ ಆರ್ಥಿಕ ಪ್ರಗತಿಯನ್ನು ಕುರಿತು ನಂಜನಗೂಡು ತಾಲೂಕು ದುದ್ದಗೆರೆಯಲ್ಲಿ ಕೃಷಿ ನಡೆಸುತ್ತಿರುವ ಶ್ರೀಮತಿ ಬಿಸಿ ವಸಂತಾ ಅವರೊಂದಿಗೆ ಸಂದರ್ಶನ. ಒಂದು ಮೂರು ಪ್ಲಾಟು ನಮಗೆ ಮೊದಲು 2x2x3x5 ಇತ್ತು, ಅದನ್ನ ಚೇಂಜ್ ಮಾಡಿ ಈಗ ಎಲ್ಲಾನು 6 ಮಾಡಿದ್ದೀನಿ ಸರ್. 6 ರೋ ಟು ರೋ 6, ಪ್ಲಾಂಟ್ ಟು ಪ್ಲಾಂಟ್ ಟು. ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿನಿಂದ ಸಾಲಿಗೆ 6 ಅಡಿ. ಈ ಮಧ್ಯ ಈ 6 ಅಡಿ ಮಧ್ಯ ಏನಾದ್ರೂ ಬೆಳಿತೀರ? ಏನು ಬೆಳೆಯಲ್ಲ ಸರ್, ಅದಕ್ಕೆ ದೆಹಿಂಚ ಹಾಕಿ ಮಲ್ಚ್ ಮಾಡ್ತೀನಿ, ಮತ್ತೆ ಈ ಉರುಳಿ ಅಲ್ಸಂದೆ ಅದನ್ನೆಲ್ಲ ಹಾಕಿ ಹಸಿರೆಲೆ ಗೊಬ್ಬರದ ಬೆಳೆ ಮಾಡ್ತೀನಿ ಸರ್. ಜೂನ್ 25 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಗೊತ್ತಲ್ಲಿ ಬಿಡವಾ, ಅಲ್ಲಕವ್ವ ಈಗೇನು ಇದು ಹೊಸ್ದ ನನಗೆ, ನಾನು ನಾಟಕಕಾರ ಅಂತ ಗೊತ್ತಿಲ್ವಾ ಊರಲ್ಲಿ, ನಾಟಕ ಚೆನ್ನಾಗಿ ಮಾಡ್ತಾನೆ ಅವನು ಅಂದ್ಬಿಟ್ಟು ಅದ್ರ ಈ ಪಿಕ್ಚರ್ದು ಹುಚ್ಚಂಡ್ಸ್ಕೊಂಡವನೆ ಅಂತ ಅನ್ಕೊಳ್ಳಿ ಬಿಡು. ಸಿನಿಮಾ ನಟ ಅಂತ ಅನ್ಲಿ, ಇವತ್ತಲ್ಲ ನಾಳೆ ಬರ್ದಿಟ್ಕೊಬಿಡು ಕಮಲವ್ವ, ಪಾತ್ರ ಒಂದ ಮಾಡೇ ಮಾಡ್ತೀನಿ ನಾನು. ಯಾವ್ದಾರ ಸರಿ, ಆದ್ರೆ ಸುಬ್ಬಣ್ಣ ಹೇಳ್ತಿರೋ ಪಾತ್ರ ಮಾಡಕ್ಕಿಲ್ಲ, ಗೊತ್ತಾಗಕ್ಕಿಲ್ವಲ್ಲ. ಅಲ್ಲ ಪಾತ್ರ ಮಾಡ್ತೀನಿ, ಇದು ಅದು ಅಂತ ಏನಿಲ್ಲ, ಮುಖ ಚೆನ್ನಾಗಿ ಕಾಣ್ಬೇಕು. ಈಗ ವಾನರ ಕಪಿ ಸೈನ್ಯದಲ್ಲಿ ಯಾರು